ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನ ಉತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಪಾಪಾ ಪಾಪಾ, ಮೆನೆ ಅಭಿ ಏಕ ಆದ್ಮಿ ಕೋ ದೇಖಾ, ಉಸ್ಕಾ ಪೈರ ಹಾಥಿ ಜೈಸಾ ಬಡಾ ಥಾ. ಅರೆ ಬೇಟಾ, ಉಸೆ ಹಾಥಿ ಪಾಂವ್ ಕಿ ಬಿಮಾರಿ ಹೋ ಗಯಿ ಹೈ ಜೋ ಮಚ್ಚರ್ ಕೆ ಕಾಟ್ನೆ ಸೆ ಹೋತಿ ಹೈ. ಫಿರ್ ತೋ ಪಾಪಾ, ಯೇ ಮುಝೆ ಔರ್ ಆಪ್ಕೋ ಭಿ ಹೋ ಸಕ್ತಿ ಹೈ. ಅರೆ ನಹೀ ಬೇಟಾ, ಡರೋ ಮತ್, ಯೇ ಹಮೇ ನಹೀ ಹೋಗಿ, ಕ್ಯೂಂಕಿ ಹಮ್ ಸಬ್ ಹರ್ ಸಾಲ್ ಇಸೆ ಬಚಾವ್ ಕಿ ದವಾ ಲೇತೆ ಹೈ. ತೋ ಫಿರ್ ಸಭಿ ಲೋಗ್ ಇಸೆ ಕ್ಯೂ ನಹೀ ಲೇತೆ ಪಾಪಾ? ಬಚ್ಚಾ ಸಹಿ ಬೋಲ್ ರಹಾ ಹೈ, ಆಪ್ ಭಿ ಡರಿಯೆ ಹಾಥಿ ಪಾಂವ್ ಔರ್ ಹೈಡ್ರೋಸಿಲ್ ಸೆ. ಯಾದ್ ರಹೇ, ಎನ್ಡಿಎ ಕಾರ್ಯಕ್ರಮ 10 ಫರ್ವರಿ ಸೆ ಶುರು ಹೋಕರ್ 2 ಸಪ್ತಾಹ ತಕ್ ಚಲೇಗಾ. ದವಾ ಜರೂರ್ ಖಾಯೆ. ಸ್ವಾಸ್ಥ್ಯ ಏವಂ ಪರಿವಾರ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರಾ ಜನಹಿತ ಮೇ ಜಾರಿ. ತಜ್ಞ ವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ಸುಧಾರಿತ ಕಬ್ಬಿನ ಬೇಸಾಯ ಕ್ರಮಗಳು, ಈ ವಿಷಯ ಕುರಿತು ಸಂಕೇಶ್ವರದ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕಬ್ಬು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಸ್ಎಸ್ ನೂಲಿ ಅವರಿಂದ ಮಾಹಿತಿಯನ್ನ ಕೇಳೋಣಂತ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ದಿವಸ ಕಬ್ಬಿನ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಾನು ಡಾಕ್ಟರ್ ಎಸ್ಎಸ್ ನೂಲಿ, ಕಬ್ಬು ವಿಜ್ಞಾನಿಯಾಗಿ ಕೃಷಿ ಸಂಶೋಧನಾ ಕೇಂದ್ರ ಶಂಕೇಶ್ವರದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಎಲ್ಲ ರೈತ ಬಾಂಧವರಿಗೆ ಸುಧಾರಿತ ಕಬ್ಬಿನ ಬೇಸಾಯ ಕ್ರಮಗಳ ಬಗ್ಗೆ ತಮಗೆ ನಾನು ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ಇವತ್ತಿನ ದಿವಸ ತಮ್ಮ ಜೊತೆ ಇದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತದೆ, ಕಬ್ಬು ಇದೊಂದು ವಾಣಿಜ್ಯ ಬೆಳೆ. ಈ ಬೆಳೆಯನ್ನ ಬಹಳಷ್ಟು ರೈತರು ನೀರಾವರಿ ಪ್ರದೇಶದಲ್ಲಿ ಇದನ್ನು ಬೆಳೀತಾರೆ. ಇದು ಒಂದು ಉತ್ತಮವಾದಂತಹ ವಾಣಿಜ್ಯ ಬೆಳೆ ಇರುವುದರಿಂದ ಈಗ ಇತ್ತಿತ್ತಲಾಗಿ ಇದರ ಕಬ್ಬಿನ ಇಳುವರಿ ಬಹಳಷ್ಟು ರೈತರು ತಮ್ಮ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಉತ್ಪಾದನೆಯನ್ನು ತೆಗೆದುಕೊಳ್ಳುವುದರಿಂದ ರೈತರು ನೀರಾವರಿ ಇರುವಂತಹ ಪ್ರದೇಶದಲ್ಲಿ ಕಬ್ಬಿಗೆ ಬಹಳಷ್ಟು ಮಾರು ಹೋಗ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ಕಬ್ಬಿನ ಬಗ್ಗೆ ಇವತ್ತು ಕೆಲವೊಂದು ಮಾಹಿತಿಯನ್ನು ತಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ನಾನು. ಎಲ್ಲ ರೈತ ಬಾಂಧವರೇ, ತಾವು ಮೊದಲು ಕಬ್ಬಿನ ಇಳುವರಿಯನ್ನು ಯಾಕೆ ಕಡಿಮೆ ಅದ? ಕಬ್ಬು ಬೆಳೆಯುವಂತಹ ಪ್ರದೇಶದಲ್ಲಿ ಸರಾಸರಿ ಇಳುವರಿ ಕೇವಲ 35 ಟನ್ ಪ್ರತಿ ಎಕರೆಗೆ ಬರ್ತಾ ಇದೆ. ಆನ್ ಆನ್ ಎವರೇಜ್ 20-35. ಆದರೆ ಬಹಳಷ್ಟು ರೈತರು ಈಗ 100 ಟನ್ ಗುರಿ ಇಟ್ಟುಕೊಂಡು ಈ ಕಬ್ಬನ್ನು ಬೆಳಿಬೇಕನ್ನೋ ಉದ್ದೇಶದಿಂದ ಬಹಳಷ್ಟು ರೈತರು ಪ್ರಾರಂಭ ಮಾಡ್ಯಾರ. ಆದ್ದರಿಂದ ಇವತ್ತಿನ ದಿವಸ ಕಬ್ಬಿನ ಬಗ್ಗೆ ನಾನು ಹೇಳಬೇಕಂದ್ರೆ, ಮೊದಲು ಕಬ್ಬಿನ ಇಳುವರಿ ಕಡಿಮೆ ಯಾಕಾಗ್ತದೆ, ಇದಕ್ಕೆ ಕಾರಣಗಳೇನಂದ್ರೆ, ಒಂದು ಎಕರೆಗೆ ಕಬ್ಬಿನ ಸಂಖ್ಯೆ ಎಷ್ಟು ಕೊಡ್ತಾವ ಅಂದ್ರೆ 40-45 ಸಾವಿರ. ಆದ್ರೆ ಆ 40-45 ಸಾವಿರ ಕಬ್ಬು ಸಂಖ್ಯೆಯನ್ನ ಕಾಪಾಡಬೇಕಂದ್ರೆ ನಾವೇನಾಗಿದೆ ಅಂದ್ರೆ, ಒಳ್ಳೆ ಕಬ್ಬಿನ ನಿರ್ವಹಣೆ, ಕಬ್ಬಿನ ಬೆಳೆ ನಿರ್ವಹಣೆ ಇರಬಹುದು, ರೋಗ ನಿರ್ವಹಣೆ ಇರಬಹುದು, ಕೀಟ ನಿರ್ವಹಣೆ ಇರಬಹುದು. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಕಡಿಮೆ ಅಂತರದಲ್ಲಿ ಕಬ್ಬು ಮತ್ತು ಹೆಚ್ಚಿನ ಬೀಜ, ಹೆಚ್ಚಿನ ನೀರು ಬಳಕೆ ಮಾಡೋದ್ರಿಂದ ಒಂದು ಎಕರೆಗೆ ಎಷ್ಟು ಕಬ್ಬು ಬೇಕು ಅದನ್ನ ಸಂಖ್ಯೆಯನ್ನು ಕೂಡಿಸ್ತಾ ಇಲ್ಲ. ಇನ್ನು 40-45 ಸಾವಿರ ಕಬ್ಬಿನ ಸಂಖ್ಯೆಯನ್ನು ಕೂಡಿಸಿದ ನಂತರ ನೆಕ್ಸ್ಟ್ ಮಾಡುವಂತಹ ರೈತರದ ಒಂದು ಕೆಲಸ ಏನಂದ್ರೆ, ಆ ಕಬ್ಬನ್ನ ಸಂಖ್ಯೆಯನ್ನು ಕಾಪಾಡಿದ ನಂತರ ಕಬ್ಬಿನ ತೂಕವನ್ನು ಹೆಚ್ಚು ಮಾಡೋದು. ಕಬ್ಬಿನ ತೂಕವನ್ನು ಯಾವ ರೀತಿ ಹೆಚ್ಚು ಮಾಡೋದಂದ್ರೆ, ಇದು ನಿರ್ಧಾರ ಮಾಡೋದು ನಿಮ್ಮಲ್ಲಿರುವಂತಹ ಸಾವಯವ ಇಂಗಾಲದ ಪ್ರಮಾಣದ ಮೇಲೆ. ಮಣ್ಣನ್ನ ಪರೀಕ್ಷೆ ಮಾಡಿದ್ರೆ ಅದರಲ್ಲಿ ಎಷ್ಟು ಸಾವಯವ ಇಂಗಾಲದ, ಎಷ್ಟು ಪೋಷಕಾಂಶಗಳದಾವ, ಆ ಪೋಷಕಾಂಶಗಳ ಆಧಾರದ ಮೇಲೆ ನಾವು ರಸಗೊಬ್ಬರಗಳನ್ನು ಅಂದ್ರೆ ಮಣ್ಣಿನಲ್ಲಿರುವಂತಹ ಜೈವಿಕ ಗುಣಧರ್ಮ, ಭೌತಿಕ ಗುಣಧರ್ಮ ಮತ್ತು ರಾಸಾಯನಿಕ ಗುಣಧರ್ಮಗಳನ್ನು ತಿಳಿದುಕೊಂಡು ನಾವು ಮಣ್ಣಿಗೆ ಏನ್ ಕೊಡಬೇಕು, ಎಷ್ಟು ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕಂತ ನಿರ್ವಹಣೆ ಮಾಡಿದ್ರೆ ನಾವು ಇಳುವರಿಯನ್ನು ಪಡಿಬಹುದು. ಆದ್ದರಿಂದ ಈಗ ಮೊದಲನೇದಾಗಿ ಕಬ್ಬಿನ ಇಳುವರಿ ಹೆಚ್ಚು ಮಾಡಬೇಕಂದ್ರೆ 4 ಗುರಿಗಳನ್ನು ಹಾಕೋಬೇಕು. ಒಂದು ಒಳ್ಳೆ ತಳಿ, ಬಹಳ ಮುಖ್ಯವಾಗಿ ಒಂದು ಒಳ್ಳೆ ತಳಿಯನ್ನು ಆಯ್ಕೆ ಮಾಡ್ಕೋಬೇಕು. ಎರಡನೇದ್ದು ಫಲವತ್ತಾದಂತಹ ಭೂಮಿ, ಅದು ನೀರು ಬಸದು ಹೋಗುವಂತಹ ಭೂಮಿ ಇರಬೇಕು. ಮೂರನೇದ್ದು ಎಲ್ಲಿ ಒಳ್ಳೆ ನೀರಿನ ಲಭ್ಯತೆ ಇದೆ ಮತ್ತು ಎಲ್ಲಿ ಈ ಕಬ್ಬು ಬೆಳೆಯುವ ಪ್ರದೇಶದಲ್ಲಿ ಸುತ್ತಮುತ್ತಲು ಅಂದ್ರೆ ಕಬ್ಬು ಬೆಳೆಯುವಂತಹ ಪ್ರದೇಶ ಇದ್ರೆ ಅಂತಲ್ಲಿ ಕಬ್ಬಿನ ಬೇಸಾಯವನ್ನು ಮಾಡಬೇಕು. ನಾಲ್ಕನೇದ್ದು ಬಹಳ ಮುಖ್ಯವಾಗಿ ಅಂದ್ರೆ ಕಬ್ಬಿನಲ್ಲಿ ಹನಿ ನೀರಾವರಿ ಮತ್ತು ರಸಾವರಿಯನ್ನು ಅಳವಡಿಸ್ಕೋಬೇಕು. ಹೈ ನೀರು ಮಾಡೋದ್ರಿಂದ ಇಳುವರಿ ಬರೋದಿಲ್ಲ ಅನ್ನಂಗಿಲ್ಲ, ಬಟ್ ಅದು ಬಹಳ ಯಥೇಚ್ಛವಾಗಿ ನಾವು ನೀರಿನ ಬಳಕೆ ಆಗೋದ್ರಿಂದ ಸೌಳು ಜವಳು ಮತ್ತು ಕರ್ಲಾಗತ್ತದ ಭೂಮಿ, ಇದರಿಂದ ಇಳುವರಿ ಬಹಳ ಕಡಿಮೆ ಆಗತ್ತದೆ. ಆದ್ದರಿಂದ ಮೊದಲನೇದಾಗಿ ಈ ಗುರಿಗಳನ್ನು ತಲುಪಬೇಕಂದ್ರೆ ಒಳ್ಳೆಯ ಒಂದು ತಳಿಯ ಆಯ್ಕೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅಧೀನದಲ್ಲಿರುವಂತಹ ಕೃಷಿ ಸಂಶೋಧನಾ ಕೇಂದ್ರ ಶಂಕೇಶ್ವರದೊಂದು ವಿಶೇಷತೆ ಏನಂದ್ರೆ, ನಾವು ಕಬ್ಬಿನಲ್ಲಿ ಯಾವುದೇ ತಳಿಯನ್ನು ಕಂಡುಹಿಡಿತೀವಲ್ಲ, ಆ ತಳಿಗಳಿಗೆ ಹೂ ಆಡುವುದು ಇರೋದಿಲ್ಲ. ಅಂದ್ರೆ ಹೂ ಆಡೋದಿಲ್ಲ, ಗರಿ ಹಾಯಂಗಿಲ್ಲ ಅಂತೀವಿ, ಅಥವಾ ನಾವು ಸೂಲಂಗಿ ಬರಂಗಿಲ್ಲ ಅಂತೀವಿ. ಆಮೇಲೆ ಎರಡನೇದ್ದು ಸುಂಕ. ಸುಂಕ್ ಅಂದ್ರೆ ಅದು ಕಬ್ಬಿಗೆ ಎಲೆಗಳ ಮೇಲೆ ಮುಳ್ಳಿತ್ತಂದ್ರೆ ಕಬ್ಬು ಕಡಿಲಿಕ್ಕೆ ಯಾರೂ ಬರೋದಿಲ್ಲ. ಆದ್ದರಿಂದ ಅದೂ ಒಂದು ವಿಶೇಷ ಗುಣಧರ್ಮ, ನಮ್ಮಲ್ಲಿ ಸುಂಕ್ ಇರಲಾರದಂತದ ಸುಂಕು ರಹಿತವಾದಂತಹ ತಳಿಯನ್ನು ಕಂಡುಹಿಡಿತೀವಿ. ಮೂರನೇದ್ದು ಬರ ನಿರೋಧಕ ಶಕ್ತಿ ಇರುವಂತಹದ್ದು. ನಾಲ್ಕನೇದ್ದು ಕಬ್ಬಿಗೆ ಚಿಲುಕ್ ಹೊಡೆಯಂಗಿಲ್ಲ ಅಂತೀವಿ, ಕಣ್ಣು ಹೊಡೆಯಂಗಿಲ್ಲ ಅಂತ ತಳಿಗಳ ಬಂದು ಆವಿಷ್ಕಾರವನ್ನ ನಮ್ಮ ತಳಿ ವರ್ಧಕರಾದಂತಹ ಡಾಕ್ಟರ್ ಅರುಣ್ ಕುಮಾರ್ ಬಿ ಅಂತ ಅದರ ಅವರು ಅದರಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಇನ್ನು ಅದಾದ ನಂತರ ತಳಿಗಳು ಬಹಳಷ್ಟು ಅದಾವ ಇಲ್ಲಿ, ಅಲ್ಪಾವಧಿ ತಳಿ ಅದಾವ, ಮಧ್ಯಮಾವಧಿ ತಳಿ ಅದಾವ, ದೀರ್ಘಾವಧಿ ತಳಿ ಅದಾವ. ನಮ್ಮ ಭಾಗಕ್ಕೆ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಎರಡು ಸೂಕ್ತ ಅದಾವ ಈ ಭಾಗದಲ್ಲಿ ಕರ್ನಾಟಕ. ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳಗಾವಿ ಜಿಲ್ಲೆ ಇರ್ಬೋದು, ಬಿಜಾಪುರ ಜಿಲ್ಲೆ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಅಥವಾ ಕಲಬುರಗಿ, ಬೀದರು, ಈಗ ಇತ್ತಿತ್ತಲಾಗಿ ಹಾವೇರಿ ಜಿಲ್ಲೆಯಲ್ಲೂ ಮತ್ತು ಧಾರವಾಡ ಜಿಲ್ಲೆಯಲ್ಲೂ ಕಬ್ಬು ಬೆಳೀತಾ ಇದೆ. ಈ ಜಿಲ್ಲೆಗಳಿಗೆ ಸೂಕ್ತವಾದಂತಂದ್ರೆ ಅಲ್ಪಾವಧಿ ಅಥವಾ ಮಧ್ಯಮಾವಧಿ. ಇನ್ನು ಅಲ್ಪಾವಧಿ ತಳಿಗಳು 10 ತಿಂಗಳಲ್ಲಿ ಮಾಗ್ತಾವ, 8-10 ತಿಂಗಳಲ್ಲಿ ಮಾಗುವಂತಹ ತಳಿಗಳು. ಅಲ್ಲಿ ಸಕ್ರೆ ಇಳುವರಿ ಚಲೋ ಕೊಡುವಂತಹ ತಳಿಗಳು ಸಾಕಷ್ಟು ಅದಾವ. ಮಹಾರಾಷ್ಟ್ರದಿಂದ ಬಿಡುಗಡೆ ಆದಂತಹ 10001 ಅಂತಾರೆ, ಸಿಒ 10001 ಈ ತಳಿ ಚೆನ್ನಾಗಿದೆ. ಬಟ್ ಅದು ಅದರದ್ದು ಒಂದೇ ಒಂದು ಕೆಟ್ಟ ಗುಣಧರ್ಮ ಅಂದ್ರೆ ಕುಳೆ ಕಬ್ನಲ್ಲಿ ಹೂ ಆಡ್ತದೆ. ಆ ಒಂದು ಇದರದಿಂದ ನಾವು ಸಿಒ 10001 ಎಲ್ಲಿ ನೀವು ಜೂನ್ ನಲ್ಲಿ ಕಬ್ಬಿನ ನಾಟಿ ಮಾಡಿ ನೀವು ಫ್ಯಾಕ್ಟರಿ ಹೋಗು ಲಾಸ್ಟ್ ಹೋಗು ಟೈಮಿಗೆ ಕಳಿಸಿದ್ರೆ ಯಾವುದೇ ಸಮಸ್ಯೆ, ಅಂದ್ರೆ ಜನವರಿ ಒಳಗೆ ಕಟಾವ್ ಆದ್ರೆ ಯಾವುದೇ ಸಮಸ್ಯೆ ಇಲ್ಲ, ಜನವರಿ ನಂತರ ಕಟಾವ್ ಆದ್ರೆ ಕುಳೆ ಕಬ್ನಲ್ಲಿ ಹೂ ಆಡುವುದು ಕಾಣ್ತೀವಿ. ಅದಾದ್ಮೇಲೆ ಸಿಒ 9004 ಅಂತೇಳಿ ಇದು ಕೊಯಮತ್ತೂರದಿಂದ ಬಿಡುಗಡೆ ಮಾಡ್ಯಾರ, ಅದು ಒಳ್ಳೆ ತಳಿ, ಆದ್ರೆ ಅದಕ್ಕೊಂದು ಸ್ವಲ್ಪ ಸುಂಕ ಅದ, ಆದ್ರೆ ಹೂ ಆಡೋದಿಲ್ಲ, ಒಳ್ಳೆ ತಳಿ. ಇದಕ್ಕೆ ಅಮೃತ್ ಅಂತೇಳಿ ಇಟ್ಟಾರೆ, ಇದು 10 ತಿಂಗಳಲ್ಲಿ ಮಾಡ್ತದೆ. ಇನ್ನು ಇದು ಬಿಟ್ರೆ ಸಿಒ 11015 ಅಂತೇಳಿ ಆ ತಳಿ ಕೊಯಮತ್ತೂರದಿಂದ ಬಿಡುಗಡೆ ಮಾಡಿದ್ರು, ಸಕ್ಕರೆ ಇಳುವರಿ ಚೆನ್ನಾಗದೆ, ಸ್ವಲ್ಪ ಅದಕ್ಕೆ ನಿರ್ವಹಣಾ ಪದ್ಧತಿ ಚೆನ್ನಾಗಿ ಅಳವಡಿಸಿಕೊಂಡ್ರೆ ಇಳುವರಿ ಚೆನ್ನಾಗಿ ಬರ್ತದೆ. ಅದು ಬಿಟ್ಟು ಬಹಳಷ್ಟು ಅಲ್ಪಾವಧಿ ತಳಿಗಳಲ್ಲಿ ನಮ್ಮ ಶಂಕೇಶ್ವರ 92-11 ಅದ, ಆ ತಳಿನೂ ನಾವು ಬೆಳಿಬಹುದು. ಇನ್ನು ಮಧ್ಯಮಾವಧಿ ತಳಿ, ಮಧ್ಯಮಾವಧಿ ತಳಿಗಳಲ್ಲಿ 12 ತಿಂಗಳಿಗೆ ಮಾಗುವಂತ ತಳಿ, ಇವು ನಮ್ಮ ಭಾಗಕ್ಕೆ ಬಹಳ ಸೂಕ್ತ ಅದಾವ. ಇದರಲ್ಲಿ 86032 ಅಂಗಾಂಶ ಕೃಷಿ ಮಾಡಿದ್ದ ತಳಿ, ಈಗಾಗಲೇ ಇತ್ತಿತ್ತಲಾಗಿ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ ನಾವು ಸಂಶೋಧನಾ ಕೇಂದ್ರ ಶಂಕೇಶ್ವರ ಹುಕ್ಕೇರಿಯಲ್ಲಿ ಅದನ್ನು ಮಾಡ್ತಾ ಇದೀವಿ. ಆ ತಳಿಗಳ ಬಗ್ಗೆ ಅದನ್ನು ತಾವು ಉಪಯೋಗಿಸಬಹುದು. ಇಲ್ಲ ಅಂದ್ರೆ ಈಗ ಹೊಸದಾಗಿ ಮಂಡ್ಯದಿಂದ 18061 ಸಿಒ ವಿಸಿಎಫ್ 18061, ಶಂಕೇಶ್ವರದಿಂದ ಸಿಒ SNK 13436, ಆಮೇಲೆ ಮಹಾರಾಷ್ಟ್ರದಿಂದ PDN 15012, ಇನ್ನೊಂದು ಪಾಡೆಗಾವದೆ PDN 13007, ಈ 5 ತಳಿಗಳಲ್ಲಿ ಇವು ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಸೂಕ್ತ ಅಂತ ಹೇಳಿ ಇವುಗಳನ್ನು ತಾವು ಬೆಳಿಬಹುದು ಯಥೇಚ್ಛವಾಗಿ. ಇನ್ನು ತಳಿಗಳನ್ನು ಆಯ್ಕೆ ಮಾಡಿದ ನಂತರ ಬಹಳ ಪ್ರಮುಖವಾಗಿ ಭೂಮಿ ತಯಾರಿಕೆ, ಭೂಮಿ ತಯಾರಿಕೆ ತಾವು ರೈತರು ಇದು ವರ್ಷದ ಬೆಳೆ ಅಂತೇಳಿ ಅನ್ಕೋತೀವಿ, ಆದ್ರೆ ಒಂದು ವರ್ಷದ ಆದ ನಂತರ 2 ಕುಳೆ ಕಬ್ಬನ್ನು ತೆಗೆದುಕೊಳ್ತೀವಿ ನಮ್ಮ ಭಾಗದಾಗ. 3 ವರ್ಷ ನಾವು ಭೂಮಿ ತಯಾರಿಕೆ ಬಗ್ಗೆ ಅಲ್ಲಿ ಒಮ್ಮೆ ತಯಾರು ಮಾಡಿದ ನಂತರ ಮತ್ತೊಮ್ಮೆ ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಬಹಳ ಆದ್ರೆ ನಾವು ಅಂತರ ಬೇಸಾಯ ಮಾಡ್ತೀವಿ ಅಥವಾ ಬೋದಿ ಇರಿಸ್ತೀವಿ, ಅದು ಬಿಟ್ಟರೆ ಯಾವುದು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ ಕಾರಣ ತಾವು ಭೂಮಿ ತಯಾರಿಕೆ ಯಾವ ರೀತಿ ಮಾಡ್ಬೇಕಂದ್ರೆ ಭೂಮಿಯನ್ನ ಹದಭರಿತವಾಗಿ ಅಂದ್ರೆ ನಿಮಗೆ ನಿಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಯಾವ ರೀತಿ ತಯಾರಾಗಬೇಕಂದ್ರೆ ಭೂಮಿ ತಯಾರಿಕೆಗಾಗಿ ಸಾಲ್ ಬಿಟ್ಟ ನಂತರ ಕಬ್ಬ ತುಳಿದ ನಂತರ ನಾಟಿ ಮಾಡಿದ ನಂತರ 2-4 ತಾಸಿನ ನೀರು ಇಂಗಬೇಕು, ಅದು ಒಂದೇದ್ದು. ಎರಡನೇದ್ದು ಇದರಲ್ಲಿ ಮುಖ್ಯವಾಗಿ ಅಂದ್ರೆ 2 ದಿನ ಅಥವಾ 1 ದಿನ ಬಿಟ್ಟು ನಡೆದಾಡಿದ್ರೆ ರಬ್ಬರ್ ಮೇಲೆ ನಡೆದಂಗಿರ್ಬೇಕು, ಕಾಲು ಮಣ್ಣಿಗೆ ಚುಚ್ಚಬಾರ್ದು, ಆಮೇಲೆ ರಾಡಿ ಹತ್ತಬಾರ್ದು. ಅಂದ್ರೆ ಆಳವಾದ ಉಳುಮೆ ಮತ್ತು ಸರಿಯಾಗಿ ಅದನ್ನ ರೋಟೋವೇಟರ್ದಿಂದ ಆಮೇಲೆ ಹರಿಗಿ ಆ ಭೂಮಿಯನ್ನು ಹದ ಮಾಡಿಕೊಂಡು ಸಾಲಗಳನ್ನು ಬಿಡಬೇಕು. ಆ ರೀತಿ ಭೂಮಿ ತಯಾರಿಕೆ ಆಗಬೇಕು. ಭೂಮಿ ತಯಾರಿಕೆಯಲ್ಲಿ ಪ್ರಮುಖವಾಗಿ ತಾವು ಮಾಡುವುದಂದ್ರೆ ಮಾಗಿ ಉಳುಮೆಯನ್ನು ಸರಿಯಾಗಿ ಮಾಡ್ರಿ. ಮಾಗಿ ಉಳುಮೆ ಆದ ನಂತರ ಮುಂದಿನ ಭೂಮಿ ತಯಾರಿಕೆಯ ಕಾರ್ಯವಿಧಾನಗಳದವಲ್ಲ ಅವನ್ನು ಸರಿಯಾಗಿ ಮಾಡ್ರಿ. ಅದಾದ ನಂತರ ಇನ್ನು ಕಬ್ಬಿನ ಬೀಜ ಯಾವ ರೀತಿ ನಾವು ಆಯ್ಕೆ ಮಾಡಬೇಕು. 8-10 ತಿಂಗಳ ವಯಸ್ಸಿದ್ದು ಕಬ್ಬಿನ ಬೀಜ ಆಯ್ಕೆ ಮಾಡ್ರಿ. ಅದು ವಯಸ್ಸಾಗಿದ್ದ ಕಬ್ಬು ಇತ್ತಂದ್ರೆ ತೆಳಗಿನ ಕಣ್ಣು ಹುಟ್ಟೋದಿಲ್ಲ, ಯಾಕಂದ್ರೆ ಸಕ್ರಿ ಕಬ್ಬಿನಾಗ ತೆಳಗಿಂದಾಗಿರ್ತದೆ, ಮ್ಯಾಲಾಗಂಗಿಲ್ಲ. ಸಕ್ಕರೆ ಆಯ್ತಂದ್ರೆ ಆ ಕಣ್ಣು ಹುಟ್ಟೋದಿಲ್ಲ, ಅವಾಗ ನೀವು ಹಚ್ಚಿದ ಕಬ್ಬಿನ ಬೀಜನೂ ವೇಸ್ಟ್ ಆಗ್ತದೆ, ಅದು ಹುಟ್ಟೋದಿಲ್ಲ, ಅವಾಗ ಗ್ಯಾಪ್ ಬಾಳ ಆಗ್ತದೆ. ಅಂದ್ರೆ ನೀವೇನಂತೀರಿ, ಒಂದು ಕಬ್ಬು ತುಳಿದಿರ್ತೀರಿ, ಬಾಳ ಕಡೆ ಸಮಸ್ಯೆ ಅನಿಸ್ತದೆ. ಅದಕ್ಕೆ ನಾವು ಏನ್ ಮಾಡ್ರಿ, ವಯಸ್ಸಾಗಿದ್ದ ಕಬ್ಬು ಉಪಯೋಗ ಮಾಡೋರು ಇದ್ರಂದ್ರೆ ಮ್ಯಾಲಿಂದಷ್ಟೇ 2-3 ಅಂಶ ಭಾಗ ಉಪಯೋಗ ಮಾಡ್ರಿ, ತೆಳಗಿನ 1-3 ಅಂಶ ಭಾಗ ಬಿಟ್ಟು ಬಿಡ್ರಿ. ಇನ್ನ ಕಬ್ಬಿನ ಬೀಜದ ಆಯ್ಕೆ ಯಾವ ರೀತಿ ಇರ್ಬೇಕಂದ್ರೆ ಕುಳೆ ಕಬ್ಬನ್ಯಾಗ ಮಾಡಬೇಡ್ರಿ, ಬಿದ್ದ ಕಬ್ಬನ್ಯಾಗ ಮಾಡಬೇಡ್ರಿ. ಆಮೇಲೆ ಎಲ್ಲಿ ಕಬ್ಬು ಇದು ಏನಿರ್ತದ ಅಂದ್ರೆ ರೌದಿ ಸುದ್ದಿದಿರ್ತದ ಅದನ್ನ ಉಪಯೋಗ ಮಾಡಬೇಡ್ರಿ. ಆಮೇಲೆ ಕಬ್ಬು ಬಿದ್ದಿದ್ದು ಅಂದ್ರೆ ಬಿದ್ದಿರ್ತದ ಕಬ್ಬು ರೋಗ ಮತ್ತು ಕೀಟ ಬಂದಿರ್ತದ ಅಂತ ಕಬ್ಬನ್ನ ಆಯ್ಕೆ ಮಾಡಬೇಡ್ರಿ. ಅದಾದ ನಂತರ ಬೀಜೋಪಚಾರ ಬಹಳ ಮುಖ್ಯ. ಬೀಜೋಪಚಾರ ಅಂದ್ರೆ ಕಬ್ಬಿನಲ್ಲಿ ಬಹಳ ಸಿಂಪಲ್ ಅದ, ಯಾಕಂದ್ರೆ ಕಬ್ಬಿಗೆ ರೋಗ ಮತ್ತು ಕೀಟದ ಬಾಧೆ ಮುಂದೆ ಬಂದಾಗ ನಾವು ಅವುಗಳನ್ನು ನಿರ್ವಹಣೆ ಮಾಡೋದು ಕಷ್ಟದಾಯಕ ಅದ. ಅಲ್ಲಿ ಹೋಗಿ ಕಬ್ಬು ದೊಡ್ಡದಾದಾಗ ಡ್ರೋನ್ ಲೇ ಯಾವ ಕಂಟ್ರೋಲ್ ಆಗೋದಿಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಕಬ್ಬಿನ ಬೀಜೋಪಚಾರವನ್ನ ಸರಿಯಾಗಿ ಮಾಡ್ಬೇಕು. ಬೀಜೋಪಚಾರದಲ್ಲಿ ಅಂದ್ರೆ 1 ಲೀಟರ್ ನೀರಿಗೆ 2 ಗ್ರಾಮ್ ಬೆವಿಸ್ಟಿನ್ನ, ಅದು ಸಿಗಲಿಲ್ಲ ಅಂದ್ರೆ ಸಾಫ್ ಅಂತೇಳಿ ಸಿಗ್ತದೆ 2 ಗ್ರಾಮ್. ಆಮೇಲೆ 1 ಗ್ರಾಮ್ ಯೂರಿಯಾ ಪ್ರತಿ ಲೀಟರ್ ನೀರಿಗೆ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಕ್ಲೋರೋಪೈರಿಪಾಸ್ 50 EC ಅಂತೇಳಿ 2 ml. ಅದನ್ನ ತಾವು 1 ಲೀಟರ್ ನೀರಿಗೆ ಹೇಳಿದೀನಿ. ಎಷ್ಟು ನೀರಲ್ಲಿ ನೀವು ಅವನ ಕಬ್ಬನ್ನ ಎದ್ದತಿರಲ್ಲ ಅಷ್ಟು ನೀರಿಗೆ ಅನುಗುಣವಾಗಿ ಅದನ್ನ ಹಾಕಿ ಮಿನಿಮಮ್ 2 ತಾಸು ಕಬ್ಬನ್ನ ನೆನೆ ಇಟ್ಟು ನೀವು ಅದನ್ನ ಬಳಕೆ ಮಾಡಿದಲ್ಲೇ ಆದರೆ ನಿಮಗೆ ಯಾವುದೇ ರೀತಿ ಅಂದ್ರೆ ಅದರ ಹುಟ್ಟುವಿಕೆ ಅಂದ್ರೆ ಜರ್ಮಿನೇಷನ್ ಅಂತೀವಿ, ಆಮೇಲೆ ಕಬ್ಬು ಸದೃಢವಾಗಿ ಹೊರಗೆ ಬರ್ತದೆ, ಅದು ಚೆನ್ನಾಗಿ ನಿಮಗೆ ಮರಿ ಕೊಡ್ತದೆ, ಇಳುವರಿ ಚೆನ್ನಾಗಿ ಬರ್ತದೆ. ಇನ್ನು ಬೀಜೋಪಚಾರ ಆದ್ಮೇಲೆ ನಂತರ ಕಬ್ಬಿನ ಆಯ್ಕೆ ಮಾಡೋದು ಹೇಳಿದೆಲ್ಲ, ಅದರಲ್ಲಿ 2 ಕಣ್ಣಿನ ಕಬ್ಬಿನ ತುಂಡುಗಳನ್ನ ಆಯ್ಕೆ ಮಾಡಿ ಕಬ್ಬು ಹಚ್ಚವರಿದ್ರೆ. ಯಾಕಂದ್ರೆ 2 ಕಣ್ಣಿನ ತುಂಡದಲ್ಲಿ ನೀವು ಏನ್ ತುಳಿತಿರಲ್ಲ ಅದು 1 ಕಣ್ಣು ಮ್ಯಾಲ ತುಳಿದ್ರೆ 1 ಕಣ್ಣು ಅಡ್ಡ ಬರ್ತದೆ, 2 ಹುಟ್ಟಿ ಬರ್ತಾವ. ಇಲ್ಲಾಂದ್ರೆ ನೀವು 3 ಕಣ್ಣ ಉದ್ದ ಗಣಿಕೆ ಮಾಡಿದ್ರೆ ಅಂದ್ರೆ ಅದರಲ್ಲಿ ಕೆಲವೊಂದು ಕಣ್ಣುಗಳು ಒಮ್ಮೆ ಹೊಡೆದ್ರೂ ಅವು ಮ್ಯಾಲೆ ಭೂಮಿ ಬಿಟ್ಟು ಬರಲಿಲ್ಲ ಅಂದ್ರೆ ಅಲ್ಲಿ ಗ್ಯಾಪ್ ಆಗ್ತದೆ. ಇನ್ನು ಅದಾದ ನಂತರ ಬಹಳ ಪ್ರಮುಖವಾಗಿ ನಾವು ನೆಕ್ಸ್ಟ್ ಮಾಡಬೇಕಾಗಿದ್ದಂದ್ರೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ. ಇದು ಮಣ್ಣಿನಲ್ಲಿ ನಾವು ಎಷ್ಟು ಫಲವತ್ತತೆ ಐತಿ ಅದ್ರ ಬಗ್ಗೆ ಹೇಳಿದೆ ನಾನು ನಿಮಗೆ. ಅದಕ್ಕೆ ನಾವು ದಯಮಾಡಿ ಮಣ್ಣಿನ ರಚನೆ ಮಣ್ಣಿನ ಗುಣಧರ್ಮ ಇದು ಆಗ್ಬೇಕಂದ್ರೆ ಎಕರೆಗೆ 10 ಟನ್ ತಿಪ್ಪಿ ಗೊಬ್ಬರ ಅಥವಾ 2 ಟನ್ ಎರೆಹುಳು ಗೊಬ್ಬರ ಅಥವಾ ಚೆನ್ನಾಗಿ ಕಳಿತದ್ದು ಸಂಪತ್ ಬರಿದು ಅಂತ ಪ್ರೆಸ್ ಮಡ್ ಇತ್ತಂದ್ರೆ ಪ್ರೆಸ್ ಮಡ್ 5 ಟನ್ ಪ್ರತಿ ಎಕರೆಗೆ ನಾವು ಯೂನಿವರ್ಸಿಟಿಯಿಂದ ರೆಕಮೆಂಡ್ ಮಾಡಿವಿ. 2 ವರ್ಷಕ್ಕೊಮ್ಮೆ ಪ್ರೆಸ್ ಮಡ್ ಉಪಯೋಗ ಆಗಿದ್ರೆ ಅದನ್ನ ಅದರ ಜೊತೆಗೆ ಅದರಲ್ಲಿ 2 ಭಾಗ ಮಾಡ್ರಿ. 1 ಭಾಗನಾಗ ಏನಂದ್ರೆ ಈ ಜೈವಿಕ ಗೊಬ್ಬರಗಳಂತ ಸಿಗ್ತಾವ ಕೃಷಿ ವಿಶ್ವವಿದ್ಯಾಲಯದಲ್ಲಿ, ಅದರಲ್ಲಿ ಅಜಿಯೋಸ್ಪೈರ್ಲೆಮ್ ಇರ್ಬೋದು ಅಥವಾ ಅಸ್ಟೋಬ್ಯಾಕ್ಟರ್ ಇರ್ಬೋದು, ESB ಇರ್ಬೋದು, ಆಮೇಲೆ ಟ್ರೈಕೋಡರ್ಮಾ ಇರ್ಬೋದು, ಅವುಗಳನ್ನು ಮಿಕ್ಸ್ಡ್ ಮಾಡಾಕ್ರಿ 1 ಭಾಗನಾಗ. ಇನ್ನೊಂದು ಭಾಗನಾಗ ಲಘು ಪೋಷಕಾಂಶಗಳು, ಇದಕ್ಕೆ ಬಹಳ ಬೇಕಾಗ್ತಾವ ಪೋಷಕಾಂಶಗಳು. ಅದರಲ್ಲಿ ಲಘು ಪೋಷಕಾಂಶಗಳಲ್ಲಿ ಸತು ಮತ್ತು ಕಬ್ಬಿಣದ ಕೊರತೆ ಬಹಳ ಇರ್ತದೆ. ಅದಕ್ಕೆ ತಾವು ಸತುವಿನ ಸಲ್ಫೇಟ್ 10 ಕೆಜಿ, ಕಬ್ಬಿನ ಸಲ್ಫೇಟ್ 10 ಕೆಜಿ, 1 ಕೆಜಿ ಬೋರಾನ್, 1 10 ಕೆಜಿ ಮ್ಯಾಗ್ನೇಷಿಯಂ ಸಲ್ಫೇಟ್, ಎರೆಹುಳು ಗೊಬ್ಬರನಾಗ ಅಥವಾ ಕೊಟ್ಟಿಗೆ ಗೊಬ್ಬರ ಎಷ್ಟು ಹೇಳಿದಲ್ಲ 2 ಭಾಗಗಳಲ್ಲಿ ಏನು ಎಕರೆಗೆ ಉಪಯೋಗ ಮಾಡಬೇಕಂದಲ್ಲ ಅವುಗಳನ್ನು ಉಪಯೋಗ ಮಾಡಿ ಅವುಗಳನ್ನು ಭೂಮಿಯಲ್ಲಿ ಬಳಸಿ ಸಾಲುಗಳನ್ನು ಕೊರೀರಿ. ಇನ್ನು ಮಡ್ಡಿ ಮಸಾರಿ ಭೂಮಿ ಇದ್ರೆ 4 ಫೂಟ, ಎಲ್ಲಿ ಎರಿ ಭೂಮಿ ಅದ, ಮಧ್ಯಮ ಆಳವಾದ ಕಪ್ಪು ಭೂಮಿ ಅದ, ಕಪ್ಪು ಭೂಮಿ ಅದ, ಅಲ್ಲಿ 5 ಫೂಟಿನ ಸಾಲು ಅಥವಾ 4.5 ಫೂಟ್ ಸಾಲಿನಲ್ಲಿ ಕಬ್ಬನ್ನು ನಾಟಿ ಮಾಡುವುದು ಪ್ರಯತ್ನ ಮಾಡಿ. ಇನ್ನು ಕಬ್ಬಿನ ಸಸಿಗಳ ಬಗ್ಗೆ ಕೇಳ್ತಾರೆ ಬಹಳಷ್ಟು ಪ್ರಶ್ನೆಗಳನ್ನ. ಈ ಸಸಿಗಳನ್ನು ತಾವೇ ತಯಾರು ಮಾಡ್ಕೋಬೇಕು, ಹೊರಗಡೆ ತಂದ್ರೆ ಬಹಳ ಕಾಸ್ಟ್ಲಿ ಆಗ್ತದೆ. ನೀವು ಏನಿಲ್ಲ 8 ರಿಂದ 10 ತಿಂಗಳ ವಯಸ್ಸಿದ್ದ ಕಬ್ಬಿನ ತಾಕಗಳಿಂದ ಕಬ್ಬನ್ನು ಆಯ್ಕೆ ಮಾಡ್ಕೊಂಡು ಬಂದು ಎಷ್ಟು ಬೇಕಾಗ್ತದೆ ಗುರುತೇನ್ರಿ ನಿಮ್ಗೆ, 1 ಎಕರೆಗೆ 1/2 ಟನ್ದಿಂದ 750 ಕಿಲೋ ಅಂದ್ರೆ 1 ಟನ್ನಿಗೆ ಮತ್ತಿನ 750 ಕಿಲೋ ಕಮ್ಮಿ, ಅಷ್ಟರಲ್ಲೇ 1 ಎಕರೆ ಹಚ್ಚಬಹುದು. 1 ಕಣ್ಣಿನ ಕಬ್ಬಿನ ಸಸಿಗಳನ್ನ ಕಟ್ ಮಾಡಿ ನಿಮ್ಮ ಇದು ಕೊಯ್ತಾ ಅಂತೀರ ಇಳಿಗಿದಿಂದ ಕಟ್ ಮಾಡಬಹುದು, ಶಾರ್ಪ್ ಇದ್ದು ಒಂದೊಂದು ಕಣ್ಣಿನ ಕಟ್ ಮಾಡಿಕೊಂಡು ಅವುಗಳನ್ನ ಬೀಜೋಪಚಾರ ಮಾಡಿ ಏನ್ ಮಾಡ್ಬೇಕಂದ್ರೆ ಏರ್ಮಡಿ ಮಾಡ್ಕೋರಿ, 4 ಫೂಟಿನ ಸಾಲ್ಗತೆ ಏರ್ಮಡಿ ಮಾಡ್ಕೋರಿ. ಅದ್ರ ಮೇಲೆ ನಿಮ್ಮ ಮನ್ಯಾಗ ಇವು ಇರ್ತಾವ್ರಿ ಗೊಬ್ಬರದ ಚೀಲಗಳು, ಅವುಗಳನ್ನ ಹರಿದು ಅದ್ರ ಮೇಲೆ ಹಾಕ್ರಿ, ಮತ್ತೆ ಅದ್ರ ಮೇಲೆ 1 ಇಂಚ್ ಮಣ್ಣು ಹಾಕ್ರಿ, ಒಂದ್ ಸ್ವಲ್ಪ ಎರೆಹುಳು ಗೊಬ್ಬರ ಹಾಕ್ರಿ, ಆಮೇಲೆ ರಸಗೊಬ್ಬರಗಳು ಏನಿದ್ರೆ ಕಾಂಪ್ಲೆಕ್ಸ್ ಗೊಬ್ಬರ ಹಾಕ್ರಿ, ಒಂದಿಷ್ಟು ಚಲೋ ತಂಗ್ ಕಲಿಸಿ ಅದ್ರ ಮೇಲೆ ಹಾಕಿ ಒಂದೊಂದೊಂದೊಂದು ಕಣ್ಣು ಇಡ್ರಿ, ಇಟ್ಟು ಅದ್ರ ಮೇಲೆ ಏನ್ ಮಾಡ್ರಿ ಮತ್ತೆ ಮಣ್ಣು ಹಾಕ್ರಿ, ಮುಚ್ಚ್ರಿ, ಮುಚ್ಚಿದ ಮೇಲೆ ತಪ್ಪ ತಪ್ಪ ತಪ್ಪ ತಪ್ಪ ತೊಯ್ಯಂಗ್ ನೀರು ಹೊಡ್ರಿ, ನೀರು ಹೊಡೆದ ಮೇಲೆ ರೌದಿ ಇರ್ತದ ಮನ್ಯಾಗ, ಆ ರೌದಿ ಹಾಕ್ರಿ, ಅದ್ರ ಮೇಲೆ ಒಂದು ಪಾಲಿಥಿನ್ ಮಲ್ಚ್ ಸಿಗ್ತದ, ಮಲ್ಚ್ ಇದು ಸ್ವಲ್ಪ ನೆರಳಲ್ಲೇ ಮಾಡ್ರಿ, ಆಮೇಲೆ ಅದ್ ಪಾಲಿಥಿನ್ ಮಲ್ಚ್ ಹಾಕ್ರಿ, ಮಲ್ಚ್ ಹಾಕಿದ ಮೇಲೆ 1 ವಾರ ತನಕ ಬಿಟ್ಟು ಬಿಡ್ರಿ, 1 ವಾರನಾಗ ನೋಡ್ರಿ ಮಳಿ ಕೊಡದಿರ್ತಾವ, ಮಳಿ ಕೊಡದ ಮೇಲೆ ಮುಂದೆ ಅದನ್ನ ರೌದಿ ತೆಗೀರಿ, ಆಮೇಲೆ ನೀರ್ ಸದು ನೀವು ಇದ್ರಲ್ಲೇ ಕೊಡಬೇಕಾಗಿಲ್ಲ, ರೇನ್ ಪೈಪ್ ಬಂದವ 4 ಸಾಲಿನ ಫೂಟ್ನಾಗ ಅಲ್ಲಿ ಇಟ್ಟು ಬಿಡುದು, ಆ ಸಾಲ್ ಕೊಡದಿರ್ತಾರಲ್ಲ ಆ ಸಾಲ್ನಾಗ ಇಟ್ಟರೆ ಅದು ತಾನೇ ಸ್ಪ್ರಿಂಕ್ಲರ್ ಹೊಡೆದಂಗ್ ಹೊಡಿತಿರ್ತದ. 25-30 ದಿವಸನಾಗ ಬರೀ 40 ಪೈಸಾದಿಂದ 50 ಪೈಸಾನಾಗ ಕಬ್ಬಿನ ಸಸಿಗಳು ತಯಾರಾಗ್ತಾವ, ಅವುಗಳನ್ನ ಬಳಕೆ ಮಾಡ್ರಿ. ಆಮೇಲೆ ನೀವು ಅಲ್ಲಿ ಪ್ಲಾಸ್ಟಿಕ್ ಕಟ್ಟರೆ ಇರಂಗಿಲ್ಲ, ಕೆಳಗೆ ಏನ್ ಹಾಕಿರ್ತೀರಿ ಗೊಬ್ಬರ ಚೀಲ ಹಾಕಿರ್ತಿರಲ್ಲ ತನ್ ತಾನೇ ಅದನ್ನ ಎಬ್ಬಿಸಿದ್ರೆ ಅವು ಎದ್ದು ಬಿಡ್ತಾವ, ಒಂದಕ್ಕೊಂದು ಹೆಣತಿದ್ರು ಅವನ್ನ ಹರ ತೆಗಿರಿ, ರಟ್ಟಿನ ಬಾಕ್ಸ್ನಾಗ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶ ಕೊಯ್ದು ನಾಟಿ ಮಾಡಿ. ಇದು ಸಸಾರವಾದಂತ, ಇದಕ್ಕೆ ಜಮದಗ್ನಿ ಟೆಕ್ನಿಕ್ ಅಂತಾರೆ. ತಾವು ಬೇಕಾದ್ರೆ ಯೂಟ್ಯೂಬ್ನಲ್ಲಿ ಜಮದಗ್ನಿ ಟೆಕ್ನಿಕ್ ಅಂತ ಹೇಳಿದ್ರೆ ಅವರೊಬ್ರು ವಿಜ್ಞಾನಿಗಳು, ಅವ್ರು ಮಾಡಿದ್ದು 40-50 ಪೈಸ ಹೇಳ್ತಾರೆ, ನಾವು 60 ಪೈಸ ಖರ್ಚಾದ್ರೂ ನಾವೇ ಮಾಡ್ಕೋತೀವಿ. ಕೇವಲ 1/2 ಟನ್ನಿಂದ 750 ಕಿಲೋ ಕಬ್ಬಿನಾಗ 1 ಎಕರೆ ರೆಡಿ ಆಗ್ತದಾಗಿ 25 ದಿವಸನ ಒಳ್ಳೆ ತಳಿಗಳನ್ನ ನಾವು ಸುಸ್ಥಿರವಾಗಿ ಕಬ್ಬು ಬೆಳೆಯೋಕೆ ಉಪಯೋಗ ಮಾಡಬಹುದು. ಅದಾದ ನಂತರ ನೆಕ್ಸ್ಟ್ ಇನ್ನು ಬಹಳ ಮುಖ್ಯವಾಗಿದ್ದಂದ್ರೆ ಮಣ್ಣು ಪೋಷಕಾಂಶಗಳ ನಿರ್ವಹಣೆ, ಸಮಗ್ರ ಪೋಷಕಾಂಶಗಳ ನಿರ್ವಹಣೆಗೆ ಒತ್ತು ಕೊಡ್ರಿ. ಅದನ್ನ ಹೇಳಿದ್ನಲ್ಲ, ಎರೆಹುಳು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕಂತ, ಅದು ಹಾಕಿದ ನಂತರ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಉಪಯೋಗ ಮಾಡ್ರಿ. ನೀವು ಎಲ್ಲ ಮಣ್ಣು ಎವರೇಜ್ ಇತ್ತಪ್ಪ ಅಂದ್ರೆ, ಮಣ್ಣಲ್ಲಿ ಎಲ್ಲವೂ ಎವರೇಜ್ ಇದ್ದು ಅಂದ್ರೆ ನಾವು ಹೇಳಿದಂತ ರಸಗೊಬ್ಬರಗಳ ಶಿಫಾರಸು ಮಾಡಿದಂತ ರಸಗೊಬ್ಬರಗಳನ್ನ ಹಾಕ್ರಿ. ಎಷ್ಟು ನಾವು ಶಿಫಾರಸು ಮಾಡ್ತೀವಿ ಅಂದ್ರೆ 1 ಎಕರೆಗೆ 4-5 ಚೀಲ ಯೂರಿಯಾ, ಆಮೇಲೆ DAP ತಗೊಂಡ್ರೆ 2.5 ಚೀಲ, ಆಮೇಲೆ ಪೊಟ್ಯಾಶ್ ತಗೊಂಡ್ರೆ 2 ಚೀಲ ಇಷ್ಟೇ. ನಮ್ದು ಎಲ್ಲ ಮಣ್ಣು ತಟಸ್ತಿದ್ರೆ ಜಿಂಕ್ ಸಲ್ಫೇಟ ಕಬ್ಬಿನ ಸಲ್ಫೇಟ ನಾ ಹೇಳಿದ್ದೆ ಅದನ್ನ ಕಂಪಲ್ಸರಿ ಹಾಕ್ಲೇಬೇಕು. ಇನ್ನ ನೀವು ಇದನ್ನ ಯಾವ ರೀತಿ ಬಳಕೆ ಮಾಡಬೇಕು, ಕಬ್ಬು ನಾಟಿ ಮಾಡುವಾಗ ನೀವು ಕಾಂಪ್ಲೆಕ್ಸ್ ಗೊಬ್ಬರ ಅಂತ ಹೇಳಿ ಸಿಗ್ತದೆ 10-26 ಅಥವಾ 12-32 ಅದನ್ನ 2 ಚೀಲ 1 ಎಕರೆಗೆ ಎಲ್ಲ ತಟಸ್ತಿದ್ರೆ, ಮಣ್ಣು ಪರೀಕ್ಷೆ ಮಾಡಿಸಿದ ನಂತರ ನಾರ್ಮಲ್ ಇದ್ರೆ 10-26 ಅಥವಾ 12-32 2 ಚೀಲ. ಅದಾದ್ಮೇಲೆ 30 ದಿವಸದಿಂದ 30, 60, 90, 120, 150 ದಿವಸ ಆ ಕಂತುಗಳಲ್ಲಿ ಯೂರಿಯಾ ಮತ್ತು ಪೊಟ್ಯಾಷನ್ನ ಸಮ ಕಂತುಗಳಲ್ಲಿ ಕೊಡ್ರಿ. ಉಳಿದಿದ್ದು ನಾ ಏನ್ ಹೇಳದಿಲ್ಲ, ಲೆಕ್ಕ ಹೇಳದಿಲ್ಲ. 10-26 ಕೊಟ್ರೆ 2 ಚೀಲ ಕೊಟ್ರಿ, ಇನ್ನು ಉಳಿತೆಷ್ಟು ಅನ್ನೋದು ಲೆಕ್ಕ ಮಾಡಿ ಕಂತುಗಳಲ್ಲಿ ಯೂರಿಯಾ ಮತ್ತು ಪೊಟ್ಯಾಷನ್ನ ಕೊಟ್ಕೋತ ಹೋದ್ರೆ ಸಾಕು. ಇನ್ನ ಕಂಪಲ್ಸರಿ 50 ದಿವಸಿಗೆ ಹಗುರವಾಗಿ ಹರಿಗಿ ಕಳೆಗಳನ್ನ ನಿಯಂತ್ರಣ ಮಾಡ್ಕೋದು, 90 ದಿವಸಿಗೆ ಸ್ವಲ್ಪ ಪಾರ್ಷಿಯಲ್ ಅಂತೀವಿ ನಾವು, ಸ್ವಲ್ಪ ಎತ್ತರ ಬರುವಂಗ. ಆಮೇಲೆ 120 ದಿವಸಕ್ಕೆ ಕಂಪ್ಲೀಟ್ ಬೋದಿ ಎರ್ಷ ಕೈ ಬಿಟ್ರೆ ಕಬ್ಬು ಬೀಳುವುದಿಲ್ಲ. ಆಮೇಲೆ ಇತ್ತೀಚಲಾಗಿ ಈಗ ಬರ ನಿರೋಧಕ ಶಕ್ತಿ ಬರಬೇಕಂದ್ರೆ ಕಬ್ಬಿಗೆ ನೀವು ಸಿಲಿಕಾನ್ ಅಂತೇಳಿ ಸಿಗ್ತದೆ ಮಾರ್ಕೆಟ್ನಾಗ, ಅದು 80 ಕೆಜಿ ಪ್ರತಿ ಎಕರೆಗೆ. ಆಗ್ಲಿಲ್ಲ ಅಂದ್ರೆ 60 ದಿವಸ ಆದ್ಮೇಲೆ ಒಂದು ಸಿಲಿಕಾನ್ ಸ್ಪ್ರೇ, ಅದು ಹೈಡ್ರೇಟೆಡ್ ಅಲ್ಯೂಮಿನಿಯಂ ಸಿಲಿಕೇಟ್ ಅಂತ ಸಿಗ್ತದೆ ಅಥವಾ ಆರ್ಥೋಸಿಲಿಸಿಲಿಕ್ ಆಸಿಡ್ ಅಂತ ಸಿಗ್ತದೆ. ಆರ್ಥೋಸಿಲಿಸಿಲಿಕ್ ಆಸಿಡ್ ಸಿಕ್ಕರೆ 2 ml ಪ್ರತಿ ಲೀಟರ್ ನೀರಿಗೆ, ಹೈಡ್ರೇಟೆಡ್ ಅಲ್ಯೂಮಿನಿಯಂ ಸಿಲಿಕೇಟ್ ಸಿಕ್ತಂದ್ರೆ 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ 60 ದಿವಸದಲ್ಲಿ ಒಂದು ಸಿಂಪರಣೆ ಮಾಡಿದ್ರೆ ಕಬ್ಬಿಗೆ ಬರ ನಿರೋಧಕ ಶಕ್ತಿ ಬರ್ತದೆ. ಸಿಲಿಕಾನ್ ನಿಂದ ಕಬ್ಬಿನಲ್ಲಿ ನೀರು ಆವಿಯಾಗೋಗುದು ಕಡಿಮೆ ಆಗ್ತದೆ, ಎಲೆಗಳ ಮೂಲಕ ಕಬ್ಬು ಬೀಳೋದಿಲ್ಲ, ರೋಗ ಮತ್ತು ಕೀಟದ ಬಾಧೆ ಕಡಿಮೆ ಆಗ್ತದೆ. ಇದು ಈಗಾಗಲೇ ನಾವು ಈ ತಂತ್ರಜ್ಞಾನವನ್ನ ಶಂಕೇಶ್ವರದಿಂದ ಕೂಡ ಮಾಡಿಕೊಟ್ಟಿವಿ. ಇದಾದ ನಂತರ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಆದ ನಂತರ ನೀರಿನ ನಿರ್ವಹಣೆ, ಕಬ್ಬಿನಲ್ಲಿ ನೀರು ಬಹಳ ಬೇಕಾಗಿಲ್ಲ. ಇದು C4 ಪ್ಲಾಂಟ್ ಅಂತ ಕರಿತೀವಿ ವೈಜ್ಞಾನಿಕವಾಗಿ. ಇದಕ್ಕೆ ಹೆಚ್ಚಿಗೆ ಗಾಳಿ ಬೆಳಕು ಬೇಕು, ನೀರು ಹದಭರಿತವಾಗಿ, ಅದಕ್ಕೆ ಯಾವಾಗ ಸಂದಿಗ್ಧ ಹಂತಗಳಲ್ಲಿ ಅದು ಹನಿ ಹನಿಯಾಗಿ ಬೇರು ಒಲೆಯಲ್ಲಿ ಇದ್ರೆ ಸಾಕು. ಅದಕ್ಕೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೋರಿ. ಯಾಕಂದ್ರೆ ನೀವು ಹೈ ನೀರು ಹಾಸ್ತಿರಲ್ಲ, 1 ಕೋಟಿ ಲೀಟರ್ ನೀರು 1 ಎಕರೆಗೆ ಉಪಯೋಗ ಮಾಡ್ತೀರಿ. ಅದೇ ನೀವು ಇದು ಡ್ರಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಕೇವಲ 40-50 ಲಕ್ಷ ಲೀಟರ್ ನೀರಿನಲ್ಲಿ 1 ಎಕರೆಯನ್ನ ನಾವು ಕಬ್ಬನ್ನ ಬೆಳಿಬಹುದು, ಅದು ಸದೃಢವಾಗಿ. ಈಗ ಇತ್ತೀಚಲಾಗಿ ಕಬ್ಬಿನ ಇಳುವರಿ ಯಾಕೆ ಹೆಚ್ಚು ಬಂದದ, 100 ಟನ್, 120 ಟನ್, ಬಹಳಷ್ಟು ರೈತರು ಬರ್ತಾರಲ್ಲ, ಅವರೆಲ್ಲ ಇಸ್ರೇಲ್ ಟೆಕ್ನಾಲಜಿ ಅಂತಾರೆ. ಇಸ್ರೇಲ್ ಟೆಕ್ನಾಲಜಿ ಅಂದ್ರೆ ಏನು? ಹನಿ ನೀರಾವರಿ ಮತ್ತು ರಸಾವರಿ, ಅದನ್ನು ಮಾಡ್ತಾ ಇದ್ದಾರೆ. ಬೇರು ಒಲೆಯಲ್ಲಿ ನೀರು ಕೊಡ್ತಾ ಇದ್ದಾರೆ, ಬೇರು ಒಲೆಯಲ್ಲಿ ಗೊಬ್ಬರಗಳನ್ನು ಕೊಡ್ತಾ ಇದ್ದಾರೆ. ರಸಗೊಬ್ಬರಗಳು ಮತ್ತು ನೀರಿನ ಸಾಮರ್ಥ್ಯ ಬಳಕೆ ಹೆಚ್ಚಾಗ್ಯದ, ಅದಕ್ಕಾಗಿ ಇಳುವರಿ ಕೊಡ್ತಾ ಇದ್ದಾವೆ. ಆದ್ದರಿಂದ ತಾವು ಇದನ್ನ ಎಲ್ಲರೂ ಅಳವಡಿಸ್ಕೋರಿ. ಹೈ ನೀರು ಮಾಡೋರು, ನಮ್ಮಲ್ಲಿ ಡ್ರಿಪ್ ಇಲ್ಲ, ಹೈ ನೀರೇ ಮಾಡ್ತೀವಿ ಅಂದ್ರೆ ತೆಳ್ಳಗೆ ಬಿಡ್ರಿ, ಪದೇ ಪದೇ ಬಿಡ್ರಿ. ಎಷ್ಟ ನೀರು ಬಿಡ್ತೀರಿ ನೀವು? ಬಹಳಷ್ಟು ನೀರು. ಮೊದಲು 3 ದಿವಸ ಇದಕ್ಕೆ ನೆರೆ ಆಗ್ತದೆ, ಕೊನೆಯ 3 ದಿವಸ ಬರ ಆಗ್ತದೆ, ನಡು 3 ದಿವಸ ಅಷ್ಟೇ ಕಬ್ಬು ಬೆಳೀತದೆ. ಅದಕ್ಕೆ ದಯಮಾಡಿ ತಾವೆಲ್ಲರೂ ಹೆಚ್ಚಿನ ನೀರು ಬಳಕೆ ಮಾಡಬೇಡ್ರಿ. ಆಮೇಲೆ ಅಗಲ ಅಂತರ ಸಾಲಿನಾಗ ಕಬ್ಬು ಯಾಕೆ ಬೆಳೆಯಂತೀವಿ ಅಂದ್ರೆ ಗಾಳಿ ಮತ್ತು ಬೆಳಕು ತಟಸ್ಥವಾಗಿ ಅದಕ್ಕೆ ಸಿಗುವುದರಿಂದ, ಇದು C4 ಪ್ಲಾಂಟ್ ಇರೋದ್ರಿಂದ ಚೆನ್ನಾಗಿ ಉತ್ಪಾದನೆ ಆಗ್ತದೆ. ಇದಾದ ನಂತರ ಇನ್ನು ಕಳೆಗಳ ನಿರ್ವಹಣೆ, ಬಹಳಷ್ಟು ಕಳೆಗಳು, ಕಳೆನಾಶಕಗಳು ಈಗ ಅದಾವ ಮಾರ್ಕೆಟ್ ಅಲ್ಲಿ. ಆದ್ರೆ ತಾವು ಕೆಲವೊಂದು ಈ ಕಬ್ಬು ಎಲ್ಲರೂ ಅಗಲ ಅಂತರ ಸಾಲಿನ ಕಬ್ಬು ಬೆಳೆ ಅಂತ ಹೇಳ್ತಾ ಇದೀವಿ, 4 ಫುಟ್, 4.5 ಫುಟ್ ಅಂತರ ಬೆಳೆಯಾಗಿ ಹಸಿರೆಲೆ ಗೊಬ್ಬರಗಳನ್ನ ಹಾಕ್ರಿ, ಸನಬ್ ಹಾಕ್ರಿ, ದೆಂಚ ಹಾಕ್ರಿ. ಇದರಿಂದ ಕಳೆ ಸಮಸ್ಯೆನು ಕಡಿಮೆ ಆಗ್ತದೆ, ಮುಂದಮೇಲೆ ನಿಮ್ಗೆ ಏನಂದ್ರೆ ನೀರು ಆವಿಯಾಗೋಗುದು ಕಡಿಮೆ ಆಗ್ತದೆ. ಅದು ಒಂದೇ ಅಲ್ಲ, ಮಲ್ಚಿಂಗ್ ಮಾಡೋದ್ರಿಂದ ನಿಮ್ಮ ಭೂಮಿಯ ಫಲವತ್ತತೆನೂ ಹೆಚ್ಚಾಗ್ತದೆ. ಆಮೇಲೆ ಬರುವಂತ ಕಳೆಗಳು ನಿಮ್ಗೆ ಅವು ಸಹ ಬರಲಿಲ್ಲ ಅಂದ್ರೆ ನಿಮ್ಮ ಭೂಮಿಯಲ್ಲಿ ತಾನಾಗೆ ಕಳೆಗಳು ಅವುಗಳು ನಿರ್ನಾಮ ಆಗ್ತವೆ. ಇನ್ನು ಕಳೆನಾಶಕಗಳು ಬಳಕೆ ಮಾಡುವಂತ ಸ್ಥಿತಿ ಬಂದಾಗ ನಾವು ಇದರಲ್ಲಿ ಅತ್ಯಂತ ಒಂದು ಕಡಿಮೆ ಖರ್ಚಿನ ಕಳೆನಾಶಕ ಅಂದ್ರೆ ಪೆಂಡಿಮಿಥ್ಯಾಲಿನ್ ಅಂತ ಸಿಗ್ತದೆ, ಅಟ್ರಾಜಿನ್ ಅಂತ ಸಿಗ್ತದೆ, ಮೆಟ್ರಿಬ್ಯೂಜಿನ್. ನಾಟಿ ಮಾಡಿದ 3 ದಿನಗಳ ಒಳಗಾಗಿ, ಅಟ್ರಾಜಿನ್ ಆದ್ರೆ 1 ಕಿಲೋ, ಮೆಟ್ರಿಬ್ಯೂಜಿನ್ ಆದ್ರೆ 0.5 ಕಿಲೋ, 1 ಎಕರೆಗೆ 200 ಲೀಟರ್ ನೀರಿನಲ್ಲಿ ಅಥವಾ 300 ಲೀಟರ್ ನೀರಿನಲ್ಲಿ ಹಾಕಿ ಕಬ್ಬಿನ ಸಾಲಿನಾಗ ಹೊಡ್ರಿ. ಆಮೇಲೆ ಇನ್ನೊಂದು ಪೆಂಡಿಮಿಥ್ಯಾಲಿನ್ ಆದ್ರೆ 700 ml ಸಾಕಾಗ್ತದೆ 1 ಎಕರೆಗೆ. ಇನ್ನ ಕಳೆಗಳು ಹುಟ್ಟಿದ ನಂತರ ಉದಯೋತ್ತರ ಕಳೆನಾಶಕ ಅಂತೀವಿ, ಉದಯ ಪೂರ್ವ ಅಲ್ಲ, ಇದು ಉದಯೋತ್ತರ. ಅಲ್ಲಿ ಒಂದು 2,4-D ಮೆಟ್ರಿಬ್ಯೂಜಿನ್ ಅಂತ ಸಿಗ್ತದೆ, ಅದರ ಜೊತೆ ಪೈರಾಕ್ಸಿಸಲ್ಫಿರಾನ್ ಅಂತ ಹೇಳಿ ತ್ರಿಸ್ಕೇಲ್ ಅಥವಾ ತ್ರಿಶೂಕ್ ಅಂತೇಳಿ ಮಾರ್ಕೆಟ್ನಾಗ ಸಿಗ್ತದೆ. 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಆ ಕಳೆಗಳು 2 ಎಲೆ 4 ಎಲೆ ಇದ್ದಾಗ ಸಿಂಪರಣೆ ಮಾಡಿದ್ರೆ ಕಳೆಗಳ ನಿರ್ವಹಣೆ ಆಗ್ತದೆ. ಇಷ್ಟೆಲ್ಲ ಮಾಡಿದ ನಂತರ ಒಳ್ಳೆ ಇಳುವರಿ ನಾವು ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಕುಳೆ ಕಬ್ಬಿನ ಬಗ್ಗೆ ಹೇಳಬೇಕಂದ್ರೆ ಕುಳೆಯಲ್ಲಿ 4 ಪ್ರಮುಖವಾದಂತಹ ನಿರ್ವಹಣಾ ಕ್ರಮಗಳನ್ನು ಮಾಡ್ರಿ. ಕುಳೆ ಕಬ್ಬು ಕಟಾವು ಆದ ನಂತರ ನೀವೆಲ್ಲರೂ ಏನ್ ತಿಳ್ಕೊಂಡಿರ್ತೀರಿ ಅಂದ್ರೆ ಕುಳೆ ಕಬ್ಬು ಹುಟ್ಟಿದ ದೇವರು ಹುಲ್ ಮೇಯಿಸ್ತಾನಂತ, ಅದು ಅಲ್ಲ. ಇಲ್ಲಿ ಏನಾಗ್ತದೆ, ಕುಳೆಗೆ ಕಬ್ಬಿಗೆ ನಾಟಿ ಕಬ್ಬಿನಲ್ಲಿ 1 ಟನ್ ಕಬ್ಬು ಬೆಳಿಬೇಕಂದ್ರೆ ಬಹಳಷ್ಟು ಪೋಷಕಾಂಶಗಳನ್ನು ಭೂಮಿಯಿಂದ ತೆಗೆದುಕೊಂಡಿರ್ತದೆ. ಅದಕ್ಕೆ ನೀವು ಏನ್ ಮಾಡ್ರಿ, ಕುಳೆ ಕಬ್ಬಿಗೆ ಇಲ್ಲಿ ನಿರ್ವಹಣೆ ಬೇರೆನೆ ಮಾಡಬೇಕು. ಮೊದಲೇ ನಿರ್ವಹಣೆ ಪದ್ಧತಿ ಇಲ್ಲಿ ಏನಪ್ಪ ಅಂದ್ರೆ ಕೂಲಿ ಸೌರದು ಅಂತ ಹೇಳ್ತಾರೆ. ನೀವು ಕಬ್ಬು ಕಟಾವ್ ಮಾಡಿದ್ಮೇಲೆ ಕಟಾವ್ ಮಾಡ್ತಾರಲ್ಲ, ಮಷಿನ್ಲೆ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ, ಕೈಲೇ ಕಟ್ ಮಾಡಿದ್ರು ಒಂದೊಂದು 2-2 ಇಂಚ್ ಕಬ್ಬು ಬಿಟ್ಟಿರ್ತಾರೆ. 2-2 ಇಂಚ್ ಕಬ್ಬು ಅಂದ್ರೆ 1.5 ಟನ್ ಕಬ್ಬು ನಿಮ್ಮ 1 ಎಕರೆ ಪ್ರದೇಶನಾಗ ಅಲ್ಲೇ ಐತಿ, ಅದು ಹೋಗಿಲ್ಲ. ಅದು ಒಂದು ನುಕ್ಸಾನ ಆಯ್ತು. ಪ್ಲಸ್ ಅದಲ್ಲದೆ ಕುಳೆ ಏನಂತೀರಿ, ಮೊಳಕೆ ಹೊಡೆಯುವ ಪ್ರಮಾಣ ಕಡಿಮೆ ಆಗ್ತದೆ, ಮರಿಗಳ ಸಂಖ್ಯೆ ಕಡಿಮೆ ಆಗ್ತದೆ, ಮುಂದೆ ಹೋಗಿ ಕಬ್ಬು ಬೀಳುತ್ತದೆ, ಇದೆಲ್ಲಾನು ಸಮಸ್ಯೆ ಬರ್ತದೆ. ಅದಕ್ಕೆ ತಾವು ಏನ್ ಮಾಡ್ಬೇಕಂದ್ರೆ ಕೂಲಿ ಸವರ್ಬೇಕು, ಆಮೇಲೆ ಬಗಲ್ ಹರಿಬೇಕಂತೀವಿ ನಾವು. 15 ದಿವಸನಾಗ ಬಗಲ್ ಹರಿಬೇಕು, ಅಂದ್ರೆ ಅದು ಹಳಿ ಬೇರ್ ಹರಿದ್ರೆ ಹೊಸ ಬೇರ್ ಬರ್ತಾವ, ರಂಜಕದ ಗೊಬ್ಬರನು ತಗೋತದ, ಮರಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಆಮೇಲೆ ರೌದಿ ಒಟ್ಟ ಸುಡಬಾರ್ದು. ಅದಕ್ಕೆ ಇವು ಮೂರು ಮಾಡುವಂತ ಒಂದು ಯಂತ್ರ ಬಂದದ. ಏನಂದ್ರೆ ಕೋಲಿಸ್ ಅವರದು ಬಗಲ್ ಹರಿದು ಮತ್ತೆ ರೌದಿ ತಗೊಂಡು ಬುಕ್ನಿ ಮಾಡಿ ಅಲ್ಲೇ ಹೋಗಿದ್ದು. ಆ ಯಂತ್ರವನ್ನ ಬಳಕೆ ಮಾಡಿ ತಾವು ಒಂದು ಎಕರೆ ಪ್ರದೇಶದಲ್ಲಿ ಕುಳೆ ಕಬ್ಬನ್ನ ನಿರ್ವಹಣೆ ಮಾಡ್ರಿ. ಬಹಳ ಮುಖ್ಯವಾಗಿ ಇಲ್ಲಿ ಹೇಳ್ಬೇಕಂದ್ರೆ ಕುಳೆಯಲ್ಲಿ 20% ಹುಸಿಗುನಿ ಹೋಗಿರ್ತದೆ, ಅಂದ್ರೆ ಹುಸಿ ಹೋಗಿರ್ತದೆ. ಅದಕ್ಕೆ ತಾವು ಏನ್ ಮಾಡ್ಬೇಕಂದ್ರೆ ಅಗಲ ಅಂತರ್ಸಾಲನೆ ಕಬ್ಬು ಬೆಳೆದಿರ್ತಿರಲ್ಲ, ಆ ಕೂಲಿ ಸವರಿ ಬಗಲ್ ಹರಿಗಿ ಆಮೇಲೆ ನೀರು ಬಿಟ್ಟು ಏನು ಕುಳೆ ಹೇಳ್ತದಲ್ಲ, ಒಂದು ಸಾಲ್ನಾಗ ಎರಡು ಫೂಟ್ನಾಗ ಗ್ಯಾಪ್ ಅನ್ಸಕತ್ತಪ್ಪ ಅಂದ್ರೆ ಏನ್ ಒಂದು ಅಗ್ಗದ್ದು ಹೊಡೆದಿರ್ತೈತಲ್ರಿ, ಅದನ್ನ ಕಬ್ಬು ತಗೊಂಡೋಗಿ ಹಚ್ಚಿರಿ. ಮತ್ ನೀವು ಏನಾರ ಹೊಸ ಕಬ್ಬು ಹಚ್ಚಿದ್ರಿ ಅದು ಹತ್ಕೊಂಗಿಲ್ಲ. ಕಬ್ಬು ತೊಳೆದ್ನೆ, ಒಂದ್ ಅಗಿ ತಂದು ಹಚ್ಚಿನ, ಪ್ಲಾಸ್ಟಿಕ್ ನಾಗ ತಂದು ಹಚ್ಚಿನ, ಅವು ಯಾವ ಹತ್ಕೊಂಗಿಲ್ಲ. ಅಲ್ಲೇ ಗದ್ದಿ ಹೊಡೆದಿರ್ತೈತಲ್ಲ, ಆ ಗದ್ದಿ ಒಳಗಿಂದೇ ತಗೊಂಡು ಹಚ್ಚಿರಿ, ಅದು ನಿಮ್ಗೆ ಒಳ್ಳೆ ನಿರ್ವಹಣೆ ಆಗ್ತದೆ. ಆಮೇಲೆ ಇಲ್ಲಿ ಬಹಳ ಪ್ರಮುಖವಾಗಿ ರೌದಿ ಬಗ್ಗೆ ಹೇಳ್ಬೇಕಂದ್ರೆ, ರೌದಿ ಇದು ಒಂದು ಬಹಳ ಕಲ್ಪವೃಕ್ಷ ಇದ್ದಂಗೆ ನಮ್ಗೆ ಬಹಳಷ್ಟು ಭೂಮಿಗೆ ಮರಕಳಿಸ್ತದೆ. ಅದಕ್ಕೆ ನೀವು ರೌದಿ ಸುಡಬೇಡ್ರಿ. ಒಂದ್ ಎಕರೆ ರೌದಿ ಸುಟ್ರಿ ಅಂದ್ರೆ 4,300 ರೂಪಾಯಿ ನೋಟಿಗೆ ಬೆಂಕಿ ಹಚ್ಚಿದಂಗೆ. ಯಾಕಂದ್ರೆ ಅದರಲ್ಲಿ 4,300 ರೂಪಾಯಿ ಕೊಟ್ಟು ತಗೋಂತ ಗೊಬ್ಬರಗಳು ಇದರಲ್ಲಿ ಇರ್ತಾವ. ನಿಮ್ಗೆ ಹೇಳ್ಬೇಕಂದ್ರೆ 1 ಟನ್ ರೌದಿ ಚಲೋ ತಂಗಿ ಕೊಳಿಸಿದ್ರೆ 33 ಕಿಲೋ ಯೂರಿಯಾ, 31 ಕಿಲೋ ಪೊಟ್ಯಾಶ್, 15 ಕಿಲೋ ರಂಜಕ ಹಾಕಿದಂಗೆ ಭೂಮಿಗೆ. ಇದನ್ನ ಕೊಂಡು ತರಬೇಕಾದ್ರೆ ಎಷ್ಟು ಖರ್ಚಾಗ್ತದೆ ಲೆಕ್ಕ ಮಾಡ್ರಿ. ಅದ್ರ ಜೊತೆ ಸುಣ್ಣ, ಗಂಧಕ, ಮ್ಯಾಗ್ನೇಷಿಯಂ ಹಾಕಿದಂಗೆ ಆಗ್ತದೆ. ರೌದಿ ಸುಡಬೇಡ್ರಿ. ರೌದಿಯನ್ನು ನಿರ್ವಹಣೆ ಮಾಡೋದು ಬಹಳ ಸಸಾರದ. ತಾವು ಏನ್ ಮಾಡ್ರಿ, ರೌದಿ ಎಲ್ಲಿ ತನಕ ನೆಲಕ್ಕೆ ಹತ್ತಂಗಿಲ್ಲ ಅಲ್ಲಿ ತನಕ ಕಳೆಯಂಗಿಲ್ಲ. ರೌದಿ ನೆಲಕ್ಕೆ ಹಚ್ಚಿದ್ಮೇಲೆ ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ರೌದಿ ಕಳಿಸು ಗೊಬ್ಬರ ಅಂತ ಸಿಗ್ತದೆ. ಆ ಗೊಬ್ಬರ ಪ್ರತಿ ಟನ್ ರೌದಿಗೆ 2 ಕಿಲೋ ಅದನ್ನ ಶಗಣಿ ಒಳಗೆ ಹಾಕಿ ಉಪಯೋಗ ಮಾಡಂತೀವಿ. ಅಂದ್ರೆ ಒಂದು ಅಂದಾಜು ನೋಡ್ರಿ, ನಿಮ್ಗೆ 10 ಟನ್ ನೀವು ಕಬ್ಬು ತೆಗ್ದಿದ್ರಿ ಅಂದ್ರೆ ನಾಟಿ ಕಬ್ನಾಗ 1 ಟನ್ ರೌದಿ ಬರ್ತದೆ. ನೀವು 50 ಟನ್ ತೆಗ್ದಿರಿ, 100 ಟನ್ ತೆಗ್ದಿರಿ ಅಂದ್ರೆ 10 ಟನ್ ರೌದಿ ಬಿದ್ದಂಗಲ್ಲಿ. ಆ ರೌದಿ ನಿರ್ವಹಣೆಗೆ 1 ಟನ್ಗೆ 2 ಕಿಲೋ ಹೇಳಿದೆ. ಒಂದ್ ಎಕರೆಗೆ 10 ಕಿಲೋ ತಗೊಂಬರ್ರಿ, ಶಗಣಿ ನೀರ್ನಾಗ ಕಲಸ್ರಿ, ಚಲೋ ತಂಗಿ ಸ್ಪ್ರಿಂಕ್ಲರ್ ಹಚ್ಚಿರಿ, ಅದ್ರ ಮೇಲೆ ಅದನ್ನ ಸ್ಪ್ರಿಂಕಲ್ ಮಾಡ್ರಿ, ಅದು ರೌದಿ ಕಳೆತ ಹೋಗ್ತದೆ. ಇದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸಿಗ್ತದೆ, ಇಟ್ನಳ್ಳಿ ಪಾರ್ನಾಗೂ ತಾವು ಸಿಗ್ತದೆ, ಅಲ್ಲೂ ಕೇಳ್ರಿ. ಆಮೇಲೆ ಇದನ್ನ ರೌದಿ ಕಳಸು ಗೊಬ್ಬರ ಮಾಡ್ರಿ. ನಮ್ಗೆ ಅಲ್ಲಿ ಹೋಗಿ ತರಕ್ ಆಗಂಗಿಲ್ಲ ಅಂದ್ರೆ ಏನ್ ರೌದಿ ಬಿದ್ದೈತಲ್ಲ ಅದ್ರ ಮೇಲೆ ಒಂದು 25 ಕಿಲೋ ಯೂರಿಯಾ, 4 ಚೀಲ ಜಿಪ್ಸಮ್ ಸ್ಪ್ರಿಂಕ್ಲರ್ ಹಚ್ಚಿ ಅದ್ರ ಮೇಲೆ ಹೋಗೋದು ಬಿಟ್ರೆ ಅದು 30 ದಿವಸನಾಗ ಕಳೀತದೆ. ಇದನ್ನ ಮಾಡ್ಬೋದು. ಆಮೇಲೆ ಸ್ಥಾನಿಕ ಎರಿಹುಳು ಕೃಷಿನೂ ಮಾಡಬಹುದು. ಎರಿಹುಳ ಬಿಟ್ಟು ಇಷ್ಟು ಕುಳೆ ಕಬ್ನಲ್ಲಿ ನೀವು ಸರಿಯಾಗಿ ನಾಟಿ ಕಬ್ನಲ್ಲಿ ಕುಳೆ ಕಬ್ನಲ್ಲಿ ತಾಂತ್ರಿಕತೆಗಳನ್ನು ಅಳವಡಿಸಿದ್ರಿ, ತಾವು ಒಳ್ಳೆ ಒಂದು ಉತ್ತಮ ಇಳುವರಿ ತೆಗೆದುಕೊಳ್ಬಹುದು. ಕೊನೆಗೆ ನಾನು ಹೇಳು ಇಷ್ಟೇ, ನಾಟಿ ಕಬ್ನಾಗ ಒಳ್ಳೆ ತಳಿ ಆಯ್ಕೆ ಮಾಡ್ರಿ, ನಿರ್ವಹಣಾ ಪದ್ಧತಿಗಳನ್ನು ಆಯ್ಕೆ ಮಾಡ್ರಿ, ಹನಿ ನೀರಾವರಿ ರಸಾವರಿಯನ್ನು ಅಳವಡಿಸ್ಕೊರಿ, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡ್ರಿ, ಕಳೆ ನಿರ್ವಹಣೆ ಮಾಡ್ರಿ, ರೋಗ ನಿರ್ವಹಣೆ ಮಾಡ್ರಿ. ಕುಳೆ ಕಬ್ನಲ್ಲಿ ಕುಳೆ ನಿರ್ವಹಣೆ ಬಹಳ ಮುಖ್ಯದ. ಯಾಕಂದ್ರೆ ನಮ್ಮ ದೇಶ ಒಂದೇ ದೇಶದಲ್ಲಿ ಕುಳೆಯನ್ನ ಇಳುವರಿ ಕಡಿಮೆ ತಗೋತೀವಿ, ನಾಟಿ ಕಬ್ನಾಗ ಹೆಚ್ಚು ತಗೋತೀವಿ ಬೇರೆ ದೇಶಗಳನ್ನ ಹೋಲಿಸಿದ್ರೆ. ಆದ್ದರಿಂದ ಸಮಗ್ರವಾಗಿ ಕಬ್ಬಿನ ನಿರ್ವಹಣೆ ಮಾಡಿದ್ರೆ ಹೆಚ್ಚಿನ ಇಳುವರಿ ಪಡಿಬಹುದು ಅಂತ ಹೇಳಿ ಎಲ್ಲ ರೈತ ಬಾಂಧವರಿಗೆ ಇನ್ನೊಂದು ಹೇಳೋದಂದ್ರೆ, ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಅಖಿಲ ಭಾರತ ಕಬ್ಬು ಸಮನ್ವಯ ಯೋಜನೆ ಅಂತೇಳಿ ಕೃಷಿ ಸಂಶೋಧನಾ ಕೇಂದ್ರ ಶಂಕೇಶ್ವರದಲ್ಲಿ ಐತಿದ್ದು. ಅಲ್ಲಿ ನಾನು ಅರುಣ್ ಕುಮಾರ್ ಅಂತೇಳಿ ಒಬ್ಬರ, ಇನ್ನೊಬ್ರು ಜ್ಯೋತಿ ಪೊದ್ದಾರ್ ಅಂತೇಳಿ ಟೆಕ್ನಿಕಲ್ ಆಫೀಸರ್ ಅದರ, ಇನ್ನೊಬ್ರು ನಾವಿ ಅಂತ ಬರ್ತಾರೆ, ಅಲ್ಲಿ ಒಬ್ರು ಫೀಲ್ಡ್ ಅಸಿಸ್ಟೆಂಟ್ ಅದರ. ತಾವು ದಯಮಾಡಿ ಈ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ಕೊಡ್ರಿ. ಭೇಟಿ ಕೊಟ್ಟ ನಂತರ ಅಲ್ಲಿ ಸಾಕಷ್ಟು ಮಾಹಿತಿ ಇರ್ತದೆ. ನಾವು ಇರಬೇಕಂತಿಲ್ಲ, ಅಲ್ಲಿ ಇದ್ದವರು ಕೊಡ್ತಿರ್ತಾರೆ. ಆಮೇಲೆ ತಾಕುಗಳದಾವ ಕ್ಷೇತ್ರದಲ್ಲಿ, ತಾಕುಗಳದಾವ, ಆ ತಾಕುಗಳಿಗೆ ವೀಕ್ಷಣೆ ಮಾಡಿ ನೀವು ಬರುವಂತ ಮುಖ್ಯವಾದ ಹಂಗಾಮ ಅಂದ್ರೆ ನಮ್ಮಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ಗೆ ಬರ್ರಿ, ಬಂದು ಎಲ್ಲಾ ಕಬ್ಬಿನ ತಾಕುಗಳನ್ನು ತಾವು ವೀಕ್ಷಣೆ ಮಾಡಿ. ಆಮೇಲೆ ಇನ್ನೊಂದು ಮಾಹಿತಿ ನಾನು ಹಂಚಲಿಕ್ಕೆ ಪಡ್ತೀವಿ. ಈಗ ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದದ ಕಬ್ನಾಗ. ಮಹಾರಾಷ್ಟ್ರದಿಂದ ಇದ್ರ ಬಗ್ಗೆ ಬಹಳಷ್ಟು ಪ್ರಸಾರ ಆಗ್ತಾ ಇದೆ. ಇಳುವರಿ 180 ಟನ್ ತಗೊಂಡಾರ, 200 ಟನ್ ತಗೊಂಡಾರಂತ. ಈಗ ಅದನ್ನೇ ಕೃತಕ ಬುದ್ಧಿಮತ್ತೆಯನ್ನ ಈ ವರ್ಷ ಕೃಷಿ ಸಂಶೋಧನಾ ಕೇಂದ್ರ ಶಂಕೇಶ್ವರ್ ಮತ್ತು ಹುಕ್ಕೇರಿಯಲ್ಲಿ ಅಳವಡಿಸಿವಿ. ನೀವು ಮುಂದಿನ 26 ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಬಂದ್ರೆ ಆ ಕೃತಕ ಬುದ್ಧಿಮತ್ತೆಯಿಂದ ಯಾವ ರೀತಿ ನಿರ್ವಹಣೆ ಮಾಡುವುದು ಅದರ ಬಗ್ಗೆನೂ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಕೃತಕ ಬುದ್ಧಿಮತ್ತೆಯಿಂದನೂ ಇಳುವರಿಯನ್ನು ಹೆಚ್ಚು ಮಾಡ್ಕೋಬಹುದು. ಅದರಲ್ಲಿ ಏನು ದೊಡ್ಡ ರಾಕೆಟ್ ಸೈನ್ಸ್ ಇಲ್ಲ. ಕೃತಕ ಬುದ್ಧಿಮತ್ತೆ ಅಂದ್ರೆ ನೀವು ಯಾವ ರೀತಿ ನಿಖರವಾಗಿ ನಿಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ಪೋಷಕಾಂಶ, ನೀರಿನ ನಿರ್ವಹಣೆ, ಬೆಳೆ ನಿರ್ವಹಣೆ ಹೆಂಗ್ ಮಾಡೋದು, ರೋಗ ಕೀಟ ನಿರ್ವಹಣೆ ಯಾವ ರೀತಿ ಮಾಡೋದು, ಇದರ ಬಗ್ಗೆ ಹೇಳ್ತಾರೆ. ಅದಕ್ಕೆ ತಾವು ದಯಮಾಡಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನಮ್ಮ ಧಾರವಾಡದ ಕೃಷಿ ಮೇಳ ಮುಗಿದ ನಂತರ ತಾವು ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ಕೊಡ್ರಿ ಅಂತ ಹೇಳಿ. ನನ್ನ ನಂಬರ್, ಮೊಬೈಲ್ ನಂಬರ್ 9448752119. ಇದು ವಾಟ್ಸಪ್ ಅದ, ಈ ವಾಟ್ಸಪ್ ಮಾಡ್ರಿ, ಬಹಳ ಚಲೋ. ಯಾಕಂದ್ರೆ ಎಲ್ಲರೂ ಮಾತಾಡಿದ್ರೆ ಒಮ್ಮೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಸಂಜೆ 6 ರಿಂದ 7 ತನಕ ನಾನು ಫೋನ್ ಅನ್ನು ಆನ್ ಇಟ್ಟಿರ್ತೀನಿ. ಎಲ್ಲರೂ ಮೊಬೈಲ್ ಅನ್ನ ಏನೇ ಪ್ರಶ್ನೆಗಳು ಚಿಕ್ಕದಾಗಿರಲಿ ಚೊಕ್ಕದಾಗಿರಲಿ ರೆಕಾರ್ಡ್ ಮಾಡ್ಕೋರಿಬೇಕಾದ್ರೆ ಬೇಡ ನಂಗಿಲ್ಲ, ಸಂಕ್ಷಿಪ್ತವಾಗಿರಲಿ ಅಂತೇಳಿ ನನ್ನ ಒಂದು 4 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಇದುವರೆಗೆ ಸುಧಾರಿತ ಕಬ್ಬಿನ ಬೇಸಾಯ ಕ್ರಮಗಳು. ಈ ವಿಷಯ ಕುರಿತು ಸಂಕೇಶ್ವರದ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕಬ್ಬು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಸ್ಎಸ್ ನೂಲಿ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಗಟ್ಟಿ ವಚನ ಹೇಳಾರಲ್ಲೇ ಗಟ್ಟಿ ವಚನ ಹೇಳಾರಲ್ಲಿ ಪಾದ ಸೇವೆ ಮಾಡಿ ಕಾರನುಳ್ಳ ಕಾಸಿ ಅಕ್ಕ ಮಾದೇವಿ